ಬನ್ನಿ ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾರ್ಯಕ್ರಮ ವೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಎಂಒಯ್. ನಾನು ಮೂಡುಗೆರೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ರಸಾವರಿ ಪದ್ಧತಿಯ ಬಗ್ಗೆ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ. ನೀರಿನ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಕರಗಿಸಿ ನೀರಾವರಿಯ ಜೊತೆಗೆ ಪೋಷಕಾಂಶವನ್ನು ಒದಗಿಸುವ ಒಂದು ಪದ್ಧತಿಗೆ ನಾವು ರಸಾವರಿ ಪದ್ಧತಿ ಅಂತ ಕರಿತೀವಿ. ಹಲವಾರು ರೈತರು ಪ್ರಸ್ತುತ ಈ ರಸಾವರಿ ಪದ್ಧತಿಯನ್ನು ತಮ್ಮ ಅಡಿಕೆ ಪ್ಲಾಂಟೇಷನ್ ಬೆಳೆಗಳಲ್ಲಿ ಬಳಸ್ತಾ ಇದ್ದಾರೆ. ಹೀಗೆ ರಾಸಾಯನಿಕ ಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಒದಗಿಸುವುದರಿಂದ ರಾಸಾಯನಿಕ ಗೊಬ್ಬರದ ಬಳಕೆಯ ದಕ್ಷತೆ ಹೆಚ್ಚಾಗುತ್ತೆ. ಅಂದರೆ ನೀವು ಎಷ್ಟು ಈಗ ನೇರವಾಗಿ ಒಣ ಗೊಬ್ಬರವನ್ನು ಭೂಮಿಗೆ ಹಾಕಿದಾಗ ಅದರಲ್ಲಿ ಗೊಬ್ಬರದ ಸುಮಾರು ಪ್ರಮಾಣ ನಷ್ಟವಾಗುವ ಸಾಧ್ಯತೆ ಇರುತ್ತೆ. ಅದೇ ಗೊಬ್ಬರವನ್ನು ನೇರವಾಗಿ ನೀರಿನಲ್ಲಿ ಕರಗಿಸಿ ಕೊಟ್ಟಾಗ ಅದರ ದಕ್ಷತೆ ಅಂದರೆ ಅದರ ಉತ್ಪಾದಕತೆ ಜಾಸ್ತಿ ಆಗುತ್ತೆ. ರಾಸಾಯನಿಕ ಗೊಬ್ಬರವನ್ನು ನೇರವಾಗಿ ಗಿಡಗಳಿಗೆ ಘನರೂಪದಲ್ಲಿ ಕೊಡೋದಕ್ಕೆ ನಿಮಗೆ ನೀವು ವರ್ಷದಲ್ಲಿ ಏನು ಮಾಡ್ತೀರಾ ಅಂದರೆ ಎರಡು ಬಾರಿ ಕೊಡ್ತೀರಾ ಒಂದು ಬಹುವಾರ್ಷಿಕ ಬೆಳೆಗಾದರೆ. ಆವಾಗ ಗಿಡಗಳಿಗೂ ಒಂದೇ ಸಮಯದಲ್ಲಿ ಅಥವಾ ವರ್ಷದಲ್ಲಿ ಎರಡು ಬಾರಿ ತನ್ನ ವಾರ್ಷಿಕವಾದ ಒಂದು ಪೋಷಕಾಂಶಕ ಅವಶ್ಯಕತೆಯನ್ನು ಕೇವಲ ಎರಡು ಬಾರಿ ಕೊಟ್ಟಾಗ ಅದರಲ್ಲಿ ನಷ್ಟ ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಈ ರಸಾವರಿ ಪದ್ಧತಿಯಲ್ಲಿ ವೆಂಚೂರಿ ಮೂಲಕ ಏನು ನಮ್ಮ ವಾರ್ಷಿಕವಾಗಿ ಒಂದು ಗಿಡಕ್ಕೆ ನಾವೇನು ಒಂದು ಎಕರೆ ಅಥವಾ ಒಂದು ಗಿಡಕ್ಕೆ ನಾವೇನು ಒಂದು ಶಿಫಾರಸು ಮಾಡಿರ್ತೀವಿ ಅದನ್ನು ಪ್ರತಿ 15 ದಿನಕ್ಕೊಮ್ಮೆ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಅತಿ ಹೆಚ್ಚು ಕಂತುಗಳಲ್ಲಿ ಕೊಟ್ಟಾಗ ಉದಾಹರಣೆಗೆ 100 ಗ್ರಾಂ ಪ್ರತಿ ಗಿಡಕ್ಕೆ ಸಾರಜನಕವನ್ನು ಅಡಿಕೆ ಕೊಡಬೇಕು ಅಂತಂದರೆ ಪ್ರತಿ ತಿಂಗಳು 10-10 ಗ್ರಾಂ ಕೊಡ್ತಾ ಹೋದಾಗ ನಮಗೆ ಅದರ ಒಂದು ದಕ್ಷತೆ ಹೆಚ್ಚಾಗುತ್ತೆ. ಅಂದರೆ ವರ್ಷಕ್ಕೆ ಬೇಕಾದಂಥ ಪೂರ್ತಿಯಾದ ಪೋಷಕಾಂಶಗಳನ್ನು ಎರಡೇ ಕಂತುಗಳಲ್ಲಿ ಕೊಟ್ಟಾಗ ನಷ್ಟ ಹೆಚ್ಚಾಗುತ್ತೆ. ಅದೇ ರಸಾವರಿ ಪದ್ಧತಿಯಲ್ಲಿ ತಿಂಗಳ ಅತಿ ಹೆಚ್ಚಿನ ಕಂತುಗಳಲ್ಲಿ ಅಂದರೆ ಪ್ರತಿ ತಿಂಗಳು 10-10 ಗ್ರಾಂ ಈ ಥರ ಕೊಡ್ತಾ ಹೋದಾಗ ಅದರ ಒಂದು ಪೋಷಕಾಂಶ ಬಳಕೆಯ ದಕ್ಷತೆ ಹೆಚ್ಚಾಗುತ್ತೆ. ಆಮೇಲೆ ಇದಕ್ಕೆ ಯಾವುದೇ ಒಂದು ಹೆಚ್ಚಿನ ಒಂದು ಕೂಲಿ ಕಾರ್ಮಿಕರ ಅವಶ್ಯಕತೆನೂ ಬರೋದಿಲ್ಲ. ನಾವು ಏನು ರಾಸಾಯನಿಕ ಗೊಬ್ಬರವನ್ನು ನೀರಲ್ಲಿ ಕರಗಿಸ್ಬಿಟ್ಟು ವೆಂಚೂರಿಗೆ ಫೀಡ್ ಮಾಡಿದ್ರೆ ಅದು ಹರಿಯುವ ನೀರಿನ ಮೂಲಕ ಡ್ರಿಪ್ ಮೂಲಕ ಅದೇನಾಗುತ್ತೆ ಪ್ರತಿಯೊಂದು ಗಿಡಕ್ಕೂ ಸರಿಯಾದ ಪ್ರಮಾಣದಲ್ಲಿ ತಲುಪುತ್ತೆ. ಮತ್ತೆ ನೀರಿನಲ್ಲಿ ಕರಗಿಸಿ ಕೊಡೋದ್ರಿಂದ ಅದು ಪೋಷಕಾಂಶ ನಷ್ಟವಾಗೋದಿಲ್ಲ. ನಾವು ಬಳಸಿರುವಂತ ಒಂದು ಪೋಷಕಾಂಶಗಳು ಒಂದು 70% ಗಿಡಗಳಿಗೆ ಬೆಳವಣಿಗೆಗೆ ಒದಗುತ್ತೆ. ಮತ್ತೆ ಈ ತರ ನಾವು ರಸಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ನಮ್ಮ ಏನು ಶಿಫಾರಸು ಗೊಬ್ಬರ ಏನಿರುತ್ತೆ ಅದರಲ್ಲಿ ಒಂದು 20% ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿದ್ರು ಕೂಡ ಇಳುವರಿ ಅಷ್ಟೇ ಬಂದಿರೋದನ್ನ ನಾವು ಸಂಶೋಧನೆ ಮೂಲಕ ಕಂಡುಕೊಂಡಿದ್ದೇವೆ. ಹಾಗಾದ್ರೆ ಈ ರಸಾವರಿ ಪದ್ಧತಿಯಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡುವಾಗ ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗಿರುತ್ತೆ. ಮುಖ್ಯವಾಗಿ ನಾವು ಏನು ರಸಾವರಿ ಪದ್ಧತಿ ಅಳವಡಿಸಿ ವೆಂಚೂರಿ ಮೂಲಕ ಪೋಷಕಾಂಶಗಳನ್ನ ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಕೊಡುವಾಗ ಒಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಪ್ರತಿಯೊಂದು ಗಿಡವೂ ಕೂಡ ಅಂದರೆ ಸಮ ಪ್ರಮಾಣದ ನೀರನ್ನ ಪೂರೈಕೆ ಆಗಬೇಕು. ಒಂದು ತೋಟದಲ್ಲಿರುವ ಪ್ರತಿಯೊಂದು ಗಿಡಕ್ಕೂ ಕೂಡ ಸರಿಯಾದ ಪ್ರಮಾಣದಲ್ಲಿ ನೀರು ಪೂರೈಕೆ ಆಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದ್ರೆ ಯಾವ ಗಿಡ ಅತಿ ಹೆಚ್ಚು ನೀರನ್ನು ಪಡೆಯುತ್ತೋ ಆ ಗಿಡ ಅಂದರೆ ತಗ್ಗಿನ ಪ್ರದೇಶದಲ್ಲಿ ಅತಿ ಹೆಚ್ಚು ನೀರು ಹೋಗ್ತಾ ಇದೆ ಅಂತಂದ್ರೆ ಆ ಭಾಗದಲ್ಲಿ ಪೋಷಕಾಂಶ ಪ್ರಮಾಣವು ಜಾಸ್ತಿ ಆಗುತ್ತೆ. ಯಾವ ಗಿಡಕ್ಕೆ ಕಡಿಮೆ ಪ್ರಮಾಣದಲ್ಲಿ ನೀರು ಒದಗ್ತಾ ಇರುತ್ತೆ ಆ ಗಿಡಕ್ಕೆ ಒಟ್ಟಾರೆ ಪೋಷಕಾಂಶ ಲಭ್ಯತೆಯೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಪೂರ್ತಿ ಪ್ಲಾಟ್ ಒಂದು ಎಕರೆಗೆ ನಾವು ರಸಾವರಿ ಪದ್ಧತಿನ ಅನುಸರಿಸ್ತಾ ಇದ್ದೀವಿ ಅಂದರೆ ಎಕರೆಯಲ್ಲಿರುವ ಪ್ರತಿಯೊಂದು ಗಿಡಕ್ಕೂ ಈಕ್ವಲ್ ಸರಿಯಾದ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ನೀರು ಪೂರೈಕೆ ಆದಾಗ ಮಾತ್ರ ಎಲ್ಲ ಗಿಡಗಳಿಗೂ ಸಮ ಪ್ರಮಾಣದಲ್ಲಿ ಪೋಷಕಾಂಶಗಳು ಪೂರೈಕೆ ಆಗುತ್ತೆ. ಈ ಒಂದು ರಸಾವರಿ ಪದ್ಧತಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 6361593337ಕ್ಕೆ ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, माँ का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीद. उपभोक्ता मामले विभाग, भारत सरकार. ಇದೀಗ ಜಗಳೂರು ತಾಲೂಕು ಮಳಮ್ಮನಹಳ್ಳಿಯ ಕೃಷಿಕ ಬಹುದೇವ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಭುದೇವ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಈ ಒಂದು ಸಾವಯವ ಕೃಷಿಯಲ್ಲಿ ತರಕಾರಿ ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರಭುದೇವ್ ಅವರೇ. ನಮಸ್ತೆ ಸರ್. ಪ್ರಭುದೇವ್ ಅವರ ಹೇಳಿ, ಈ ಒಂದು ಸಾವಯವ ಕೃಷಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ ಸರ್? 2019 ತರಕಾರಿಗಳನ್ನೇ ಅಷ್ಟೇ ಬೆಳಿಬೇಕಂತ ಅಲ್ಪ ಜಮೀನು 37 ಗುಂಟೆ ಜಮೀನ್ ಇದೆ. ಸಿಂಪರಣೆ ಮಾಡೋದಾಗ್ಲಿ, ಭೂಮಿಗೆ ಹಾಕೋದಾಗ್ಲಿ, ಅದರಿಂದನೇ ಬೆಳೀತದೆ. ಬೆಳೆ ಜಾಸ್ತಿ ಇದೆ. ಈಗ ಇವತ್ತಿನ ಸಂದರ್ಭದಲ್ಲಿ ಈಗ ಸಾಕಷ್ಟು ಅಳವಡಿಸಿಕೊಂಡು ಯಾಕೆ ನೀವು ತರಕಾರಿ ಬೆಳಿಬೇಕಂತ ಮನಸ್ಸು ಮಾಡಿದ್ರ? ಸಾವಯವ ಮಣ್ಣಿನ ಆರೋಗ್ಯ ಕಾಪಾಡೋಕ್ಕೂ ಒಳ್ಳೇದು, ಕೊಟ್ಟಲ್ಲ ಅನ್ನೋದೊಂದು ಖುಷಿ. ಆ ಜಮೀನ್ ತಗೊಂಡು 22 ವರ್ಷ ಇಟ್ಕೊಂಡು ತಿಂದರು, ನಾವು ಇವತ್ತಿಗೂ ಇಂಥ ಹೂಕೋಸ್ ತಿಂದಿಲ್ಲ ಅಂದ್ರೆ ಸರ್, ತಂದು ಇಟ್ಕೊಂಡ್ರೆ ಒಂದಿನ ಇವತ್ತು ತಂದ್ರೆ ಸಂಜೆ ಅಷ್ಟೊತ್ತಿಗೆ ಹುಳ ಕಡಿಗೆ ಬರ್ತಾರೆ. ಓಪನ್ ಮಾಡಿದ್ರು ಏನೇ ಆಗಿದ್ದಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಸೋಯಾಬೀನ್ ಬೀಜನ ಅಲ್ಲಿ ರಾಣಬೆಂಡ್ರೆಲ್ಲ ಆರ್ ಎಸ್ ಕೆಗೆ ತರಿಸಿದ್ವಿ ಬಿತ್ತನೆ ಬೀಜ. ಹೌದು ಸರ್. ಯಾವ ತಳಿ ಹಾಕಿದ್ರೆ ತಳಿ? ಅದು ಜ್ಞಾಪಕ ಇಲ್ಲ ಸರ್, ಅದೊಂದು ಬ್ಯಾಗ್ ನಮ್ಮ ಅಳಿಂದ್ರ ಕಡೆಯಿಂದ ತರಿಸ್ಕೊಂಡು ಹಾಕಿದ್ವಿ ಸರ್. ಒಂದ್ ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಮಾಡಬೇಕಾಗುತ್ತೆ ಸರ್? ಅದೊಂದು 25 ಕೆಜಿ ಮಸ್ತ್ ಆಗುತ್ತೆ. ಕೆಲವು ಭೂಮಿ ಬೀಜ ತಿಂತವಂತಾರೆ, ಅವ್ರು ಮಾತ್ರ 30 ಕೆಜಿ ಬಿತ್ತಾರೆ ಸರ್ ಪ್ರತಿ ಒಂದ್ ಎಕರೆಗೆ. ಹೌದು ಸರ್. ಯಾವ ದಾಯದಲ್ಲಿ ಬಿತ್ತನೆ ಮಾಡಬೇಕು? ಅದನ್ನ 18 ಇಂಚ್ ದಾಯಿ ಬಿತ್ತಬಹುದು ಸರ್. ಅಂದ್ರೆ ಈಗ ಬುಡಗಂಟೆ ಅಂತ ಹೇಳ್ತಾರೆ. ಹೌದೌದು ಸರ್. ಬುಡಗಂಟೆ ದಾಯಿದೆ. ಹೌದು ಸರ್. ಕೆಲವು ಈ ಟೈಮ್ ಹಾಕಿದಾರಲ್ಲ 9 ಕ್ವಿಂಟಲ್ 10 ಕ್ವಿಂಟಲ್ ವರೆಗೂ ಬೆಳೆದಾರೆ. ಈಗ ಪ್ರೆಸೆಂಟ್ ರೇಟ್ 6,500 ಆಯ್ತು ಸರ್. 10 ಕ್ವಿಂಟಲ್ ಬಂದ್ರೆ ಒಂದು 60,000 ರೂಪಾಯಿ ಖರ್ಚು ಏನಿಲ್ಲ ಸರ್. ಏನು ಕಟಾವ್ ಮಾಡಿ ಒಂದ್ ಸ್ವಲ್ಪ ಕಾಳು ಬೇರ್ಪಡಿಸ ಅಷ್ಟು ಬಿಟ್ರೆ ಏನಿಲ್ಲ ಸರ್. ಈಗ ಕಾಯಿ ಅಷ್ಟೇನೆ ಕಟಾವ್ ಮಾಡಿದ್ರೆ ಹೆಂಗೆ? ನೆಲ ಬಿಟ್ಟು 1 ಇಂಚಿನಿಂದ ಬರುತ್ತೆ ಸರ್ ಕಾಯಿ. ಸಾಧ್ಯವಾದ್ರೆ ಕಿತ್ತರೆ ಅನುಕೂಲ, ಈ ಮಣ್ಣಿನ ಭೂಮಿ ಆದ್ರೆ ಕೊಯ್ಬೇಕು ಸರ್. ಬಳ್ಳಿನೇ ಕೊಯ್ಬೇಕು. ಹೌದು ಸರ್. ಈಗ ಮಣ್ಣು ಜಾಸ್ತಿ ಆಗ್ಬಿಡುತ್ತೆ ಕಾಳಲ್ಲಿ, ಅದನ್ನ ಕಿತ್ತು ಒಕ್ಕಣೆ ಮಾಡಕ್ರೆ ಮಣ್ಣು ಜಾಸ್ತಿ ಆಗುತ್ತೆ. ಹಂಗಿದ್ದಾಗ ನಾವು ಕೊಯ್ಕೊಂಡ್ ತರದೇ ಉತ್ತಮ. ಈಗ ಮತ್ತೆ ತರಕಾರಿಗಳು ಅಂತಂದ್ರೆ ಈಗ ಹೂವಿನಕೋಸ್ ಜೊತೆ ಮತ್ತಿನ್ನೇನು ಬೆಳೀತಾ ಇದ್ರೆ? ಟೊಮಾಟೋ ಹಾಕಿದ್ ಸರ್. ಅದು ಕಮ್ಮಿ ರೇಟಿಗೆ ಇದ್ರು ನಂದು 200 ರೂಪಾಯಿ ಬಾಕ್ಸ್ ತಗೊಂಡು ಮಾರಿದ್ರು, ಕ್ವಾಲಿಟಿ ಇರೋದ್ರಿಂದ. ಅಂದ್ರೆ ಸಾವಯವದಲ್ಲಿ ಬೆಳೆಯೋದ್ರಿಂದ. ಹೌದು. ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ ನೀವು ಸಾವಯವದಲ್ಲೇ ಬೆಳೆದಿರಿ ಅಂತ? ಅವು ಒಂದು ಹಣ್ಣಾಗಿದ್ ತಗೊಂಡೋಗಿ 5 ದಿನ ಮನೆಗೆ ಹಂಗೆ ಇಟ್ಟರು ಹಣ್ಣು ಕೆಡಲ್ ಸರ್. ಅದು ಏನ್ ತಂದಿದ್ದ ದಿನ ಏನ್ ಕಲರ್ ಇರುತ್ತೋ ಹಂಗೆ ಇರುತ್ತೆ ಕ್ವಾಲಿಟಿ. ಈಗ ಬೆಂಡೆ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಈಗ ಸೌತೆ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಎಲ್ಲಾ ತರಕಾರಿಗಳಿಗೆ ಜಾಸ್ತಿ ರೋಗ ಬಾಧೆ ಅಲ್ವಾ? ರೋಗ ಬಾಧೆ ಅಂದ್ರೆ ನಾವು ಈಗ ಒಂದು ಫ್ಲಾಟ್ ಪೂರ್ತಿ ಅದನ್ನೇ ಹಾಕಲ್ ಸರ್. ಒಂದೆರಡು ಸಲ ಅದನ್ನ ಹಾಕ್ತಿವಿ, ಒಂದ್ ಮತ್ತೆ ನೆಕ್ಸ್ಟ್ ಒಂದೆರಡು ಸಲ ಬೇರೆ ಹಾಕ್ತಿವಿ. ಅದನ್ನ ಬೇರೆ ಬೇರೆ ಮಾಡೋದ್ರಿಂದ ಇದಕ್ ಬರೋ ರೋಗ ಅದಕ್ ಬರಲ್ಲ, ಅದಕ್ ಬರೋ ರೋಗ ಇದಕ್ ಬರಲ್ಲ ಸರ್. ಒಟ್ಟು ಅದ ರೋಗ ಅವಾಯ್ಡ್ ಆಗುತ್ತೆ ಸರ್. ಅಂದ್ರೆ ಮಿಶ್ರ ಬೆಳೆ ಅಳವಡಿಸ್ಕೊಂಡಿದ್ರ? ಮಿಶ್ರ ಬೆಳೆ ಮಾಡೋದ್ರಿಂದ ರೋಗ ಜಲ್ದಿ ತಗಲಲ್ಲ ಸರ್. ಆಮೇಲೆ ನಾವು ತಗಲಕ್ ಮುಂಚೆನೆ ಎಲ್ಲದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಯಾವ್ದೋ ಸಮಸ್ಯೆ ಇಲ್ದಂಗೆ ಬೆಳಿಬಹುದು. ಈಗೆಲ್ಲ ಏನ ಸಣ್ಣದಿದ್ದಾಗಲೇ ಮುಟ್ರು ಬರುತ್ತೆ, ಅವಾಗೆಲ್ಲ ಏನ್ ಮಾಡ್ತೀರ ಸಸಿ? ಅವಾಗೆಲ್ಲ ಇದೇ ಉಳಿ ಮಜ್ಜಿಗೆ ಗೋಮೂತ್ರ ಅದನ್ನ ಸ್ವಲ್ಪ ಹಂಗೆ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡ್ಬಿಡ್ತೀವಿ. ಈಗ ನೀವು ಎಲ್ಲಾ ಬೆಳೆದಂತ ತರಕಾರಿಗಳಿಗೆ, ಈಗ ಬೆಂಡೆಕಾಯಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಅಂದ್ರೆ ಇವೆಲ್ಲವಕ್ಕೂ ಸಾಕಷ್ಟು ಬೇಡಿಕೆ ಇದೆಯಾ ಕೃಷಿಯಲ್ಲಿ? ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಈಗ ಜಗಳೂರಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಚಿತ್ರದುರ್ಗದಲ್ಲಿ ನಮ್ ಧನಂಜಯ ಅವರೆಲ್ಲ ಬಂದ್ ಮಾಡಿದ್ರು ಸರ್. ನನ್ನ ಕೈಲಿ ಬರೋದಾಗ್ತಿದ್ದಿಲ್ಲ, ಅವ್ರ ಕಡೆಗೆ ನಾನು ಕಳಿಸ್ತಿದ್ದೆ. ಯಾಕೆ ನೀವೇ ಹೋಗಿ ಯಾಕೆ ನೇರವಾಗಿ ಮಾರಾಟ ಮಾಡಿ? ನಮ್ದು ಅಲ್ಲಿ ನೋಡ್ಕೊಳೋರು ಯಾರಿಲ್ಲ ಸರ್, ನಾನೊಬ್ನೇ. ಆಮೇಲೆ ಅಲ್ಲಿ ನೀರಿಂದು ಈಗ ನೀರ್ ಎಲ್ಲೋಯ್ತು, ಹೊಲದಾಗ ಏನ್ ಕೆಲಸ ಆಯ್ತು, ಅದ್ ನೋಡ್ಕೊಳೋರು ಯಾರಿಲ್ಲ ಸರ್. ಈಗ 10 ಗುಂಟಿಗೆ ಅಷ್ಟೇ ಯಾಕೆ ಸೀಮಿತ ಆಗಿದ್ರೆ ತರಕಾರಿ ಬೆಳೆ? 10 ಗುಂಟೆ ಈಗ ಸ್ಟೆಪ್ ಮಾಡ್ಕೊಂತ ಹೋಗ್ತೀವಿ ಸರ್. ಈಗ ಈ ವರ್ಷ ಇದು ಖಾಲಿ ಆಯ್ತು, ಅದ್ ಖಾಲಿ ಆದ್ಮೇಲೆ ಪಕ್ಕಕ್ಕೆ ಮತ್ತದ್ನು ಹೊಲ ಕಡೆ ರೆಡಿ ಮಾಡೋದು. ಒಟ್ಟಾರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳೀತಾರೆ ಸರ್? ಹ್ಞೂ ಸರ್. ಈಗ 2021 15 ಗುಂಟೆ ಹಾಕಿದ್ದೆ ಹಾಗಲಕಾಯಿ, 32 ಟನ್ ಕಳಿಸಿದ್ ಸರ್. ಅಷ್ಟೊಂದು ಇಳುವರಿ ಬಂತು? ಅಷ್ಟೊಂದು 10 ಕ್ವಿಂಟಲ್ ಇಲ್ಲೇ ಕೊಟ್ಟಿದ್ದೆ ಲೋಕಲ್. ಈಗ ಅಷ್ಟೊಂದು ಇಳುವರಿ ಬರುತ್ತೆ ಸಾವಯವ ಕೃಷಿ? ಬರುತ್ತೆ. ಈಗ ಸಾಕಷ್ಟು ಜನ ರೈತರಿಗೆ ಬೆಳಿಬೋದು ಸರ್, ನಾವು ಸಾವಯವ ಕೃಷಿಗೆ ಹೋಗ್ಬೋದು ಸರ್, ಪ್ರಾರಂಭದ ಕೆಲವು ವರ್ಷಗಳಲ್ಲಿ ಇಳುವರಿ ಕಾಣಕ್ ಆಗಲ್ಲ ಅಂತ ಹೇಳಿದ್ರೆ? ಪ್ರಾರಂಭದಲ್ಲಿ ನಮ್ಮ ಭೂಮಿ ರೀತಿ ತಯಾರಿ ರೆಡಿ ಮಾಡ್ಕೋಬೇಕು ಸರ್. ನಾವು ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ? ನಾವು ಈಗ ಸರ್ಕಾರಿ ಮೇನ್ ಸರ್, ನಮ್ಮ ರೈತರು ಎಡುತ್ತಿರೋದಿಲ್ಲ ಸರ್. ಈಗ ಕಳೆ ಬಂತ ಅದನ್ನ ಕೀಳ್ಸಲ್ಲ, ಕೀಳ್ಸೋ ಬದಲು ಔಷಧಿ ಹೊಡೆದ್ಬಿಡೋದು, ಅದ್ರಾಗ ಕಳೆನಾಶಕ ಸಿಂಪಡಣೆ ಮಾಡ್ಬಿಡೋದು. ಆಮೇಲೆ ಅದು ಕ್ರಮೇಣ ಕ್ರಮೇಣ ತಿಂಗಳ ಎರಡು ತಿಂಗಳಾದ್ಮೇಲೆ ಭೂಮಿ ಒಳಗಡೆ ಸೇರ್ಕೊಂಡು ನಮಗೆ ಉತ್ಪಾದನೆ ಮಾಡಿಕೊಡುವಂತ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸೋದು, ಅದ್ರ ಜೊತೆಗೆ ನಾವು ಸಾಯೋದು, ಹಂಗಾಗ್ತದೆ. ಹಂಗಾಗಿ ನಮ್ಮ ರೈತರಿಗೆ ಎಲ್ಲರಿಗೂ ತೊಂದರೆ ಆಗ್ತಿರೋದು ಇದರಿಂದ. ಹೆಚ್ಚು ಕ್ರಿಮಿನಾಶಕ ಬಳಸೋದು, ಇವತ್ತು ಹುಳ ಸತ್ತಿಲ್ಲ ಅಂದ್ರೆ ಅದಕ್ಕೂ ಒಂದು, ಈಗ ಕ್ರಿಮಿನಾಶಕ ಬಳಸೋಂತರ ಬಳಸಲಿ ಸರ್, ಅದಕ್ಕೂ ಒಂದು ಲಿಮಿಟ್ ಟೈಮ್ ಅಂತ ಇರುತ್ತೆ. ಆ ಟೈಮ್ ಒಳಗೆ ಅದು ಹೋಗ್ಲಿಲ್ಲ ಅಂದ್ರೆ ಮತ್ತೆ ತಿರುಗಿಂದ ಇವತ್ತು ಹೊಡೆದ್ರೆ ಹಿಂದಿನ ದಿನ ಮತ್ತೆ ಬೇರೆ ತಂದು ಹೊಡೆಯೋದು. ಈಗ ನೀವು ಸಾವಯವ ಕೃಷಿ ಅಳವಡಿಸಿಕೊಂಡು ಸಾಕಷ್ಟು ನಿಮ್ಮ ಭೂಮಿಯನ್ನ ಒಳ್ಳೆಯ ಒಂದು ಗುಣಮಟ್ಟ ಕಾಪಾಡಿದ್ವಿ ಅಂತ ಹೇಳಿದ್ರಲ್ಲ, ಈಗ ರಾಸಾಯನಿಕ ಬೆಳೆಸ್ತಾ ಇದ್ರಿ ಮೊದ್ಲೆಲ್ಲ, ಅವತ್ತಿನ ಒಂದು ಭೂಮಿಯ ಒಂದು ಮಣ್ಣಿಗೂ ಈಗಿನ ಮಣ್ಣಿಗೂ ಏನ್ ಬದಲಾವಣೆ ಕಂಡಿದ್ರ ಅಲ್ಲಿ? ಎಲ್ಲಿಂಗ್ ಅಂದ್ರೂ ಮಿದುವಾಯ್ತು ಸರ್, ಎರಡು ಸಾಕಷ್ಟು ಇದೆ ಸರ್. ಮಳೆಗಾಲದಲ್ಲಿ ಮೇಲೇನೆ ಬರುತ್ತೆ, ಈ ಬೇಸಿಗೆಯಲ್ಲಿ ಸ್ವಲ್ಪ ಡೀಪ್ ಇರುತ್ತೆ ಒಳಗಡೆ, ತೇವಾಂಶ ಕಡಿಮೆ ಇರುತ್ತಲ್ಲ ಸರ್, ಸ್ವಲ್ಪ ಕೆಳಗಡೆ ಹೋಗುತ್ತೆ. ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಯಾರು ಹೇಳ್ಕೊಟ್ರಿ ನಿಮಗೆ? ಕಳೆನಾಶಕ ಸಿಂಪಡಣೆ ಮಾಡಬಾರ್ದು, ಔಷಧಿ ಹೊಡಿಬಾರ್ದು, ಕೆಮಿಕಲ್ ಗೊಬ್ಬರ ಹಾಕಬಾರ್ದು ಅಂತ? ಈಗ ನಮ್ಮ ಸರ್ಕಾರದಲ್ಲಿ ಕೆಲವೊಂದು ಅಧಿಕಾರಿಗಳು ಘೋಷಣೆ ಮಾಡಿದ್ರು ಸರ್, ಸಾವಯವ ಕೃಷಿ ಮಾಡ್ರಿ, ರೈತರು ಉದ್ದಾರ ಆಗ್ಬೇಕಂದ್ರೆ ಸಾವಯವ ಕೃಷಿಗೆ ಹೋಗ್ರಿ. ಈಗ ನಮ್ಮ ನರೇಂದ್ರ ಮೋದಿ ಸರ್ ಅವರು ಒಂದು ಸ್ಕೀಮ್ ಕೊಟ್ರು, ರಾಜ್ಯ ಸರ್ಕಾರದವರು ಒಂದೊಂದು ಸ್ಕೀಮ್ ಕೊಡ್ತಾ ಇದಾರೆ, ಕೊಟ್ಟರು ಪ್ರೋತ್ಸಾಹ ಧನ ಅವ್ರು ಕೊಟ್ಟಿದಾರೆ ಅಂತೇಳಿ ನಾವು ಮ್ಯಾಕ್ ಹೋಗ್ಕೊಂಡಿರ್ಬಾರ್ದು ಅವ್ರನ್ನ, ಅದನ್ನ ನಾವು ಪಾಲಿಸ್ಕೊಂತಾನೆ ಹೋಗ್ಬೇಕು ಸರ್, ಅಳವಡಿಸ್ಕೊಂತ ಹೋಗ್ಬೇಕು. ಈಗ ಯಾರೋ ಬಂದು ಬರ್ತಾನೆ, ಅವ್ನ ಮನೆಗೆ ಒಂದು ಎಮ್ಮೆನೂ ಇರಲ್ಲ, ಒಂದು ಆಕಳನೂ ಇರಲ್ಲ, ನಾನು ಸಾವಯವ ಕೃಷಿಕ ಅಂತೇಳಿ ಯಾರೋ ಒಂದು ರೆಕಮೆಂಡ್ ಮೇಲೆ ಒಂದು ಸರ್ಟಿಫಿಕೇಟ್ ತಗೊಂಡು ಆ ದುಡ್ಡು ತಗೊಂಡು ಮಜಾ ಮಾಡ್ತಾನೆ. ಅದನ್ನ ನಾವು ಇವತ್ತಿಗೆ ಇವತ್ತು ಬಂದಿರೋದನ್ನ ಅದನ್ನ ಅದಕ್ಕೆ ಸೀಮಿತವಾಗಿ ಇಟ್ಕೋಬೇಕು, ಬಳಸ್ಕೊಳ್ಬೇಕು. ಅದರಿಂದ ನಾವು ಉಪಯೋಗ ಪಡ್ಕೋಬೇಕು, ದುರುಪಯೋಗ ಪಡ್ಕೋಬಾರ್ದು. ಇವತ್ತು ನನ್ನ ಗುರುತಿಸಿದ್ರು ತಾಲೂಕು ಮಟ್ಟದಲ್ಲಿ ಸಾವಯವ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟದ್ರು. ಏನಿಸ್ತಾರೆ ನಿಮಗೆ ಪ್ರಶಸ್ತಿ ಸಿಕ್ಕಾಗ ತಾಲೂಕು ಕೃಷಿಕ ಪ್ರಶಸ್ತಿ? ಅವಾಗಷ್ಟೇ ಖುಷಿ ಅನಿಸ್ತಾರ, ಇದನ್ನ ಯಾಕೆ ನಾನು ಇಸ್ಕೊಂಬಂದೆ ಅನ್ನಂಗಾತು. ಯಾಕೆ ಯಾಕೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸ್ತು. ಮತ್ತೆ ಈಗ ನಾವು ಮಾಡಿರೋದೇನೋ ನಿಜನೇ, ಸಾವಯವ ಕೃಷಿ ಮಾಡಿದೀವಿ, ಇದರಿಂದ ನನ್ನ ಕೆಳಕ್ ಇದ್ದೊಬ್ಬಾರ್ದು. ನಾನು ಪ್ರಶಸ್ತಿ ತಗೊಂಡಿನಿ ಅಂತ ಅಡ್ಡಾಡ್ಕೊಂಡು ಆರಾಮಾಗಿರ್ಬಾರ್ದು. ಯಾರ ಅಧಿಕಾರಿಗಳು ಕೇಳಿದ್ರೆ ನನ್ನ ಪ್ರಶಸ್ತಿ ಐತೆ ನೋಡ್ರಿ ಅಂತೇಳಿ ದಿಮಾಕ್ ಮಾಡಬಾರ್ದು ಅನ್ನೋದೊಂದು ಮನೋಭಾವ ಬಂತು. ಈಗ ಸಾಕಷ್ಟು ತರಕಾರಿಗಳನ್ನ ಬೆಳೀತಾ ಇದ್ರಿ ಅಂದ್ರೆ ಯಾವ್ದು ರೋಗ ರುಜಿನ ಬರದಂಗೆ ನೀವು ತಮ್ಮದೇ ಆದಂತ ಒಂದು ಔಷಧಿಗಳನ್ನ ತಯಾರು ಮಾಡ್ಕೊಂಡಿದ್ರಿ, ಜೈವಿಕ ಔಷಧಿಗಳು? ಹೌದು ಸರ್. ಆಮೇಲೆ ಬೆಳೆ ಬೆಳಿಬೇಕಂದ್ರೆ ಈ ಮೀನಿಂದ ಮೀನು ಬೆಲ್ಲದ್ದು ಅವೆಲ್ಲ ಕೆಲವೊಂದು ಬಾಳೆ ದಿಂಡಿಂದು ಬಾಳೆ ಹೂವಿನ ಟಾಣಿಕ್ಕು ಅವು ಯಾವ ಟೈಮ್ ಏನು ಸ್ಪ್ರೇ ಮಾಡಬೇಕು, ಪ್ರತಿ ವಾರ ಕಂಪ್ಲೀಟ್ ಒಂದು ವಾರಕ್ಕೊಂದು ಟೈಮ್ ಯಾವ್ದಾದ್ರು ನಾವು ಸ್ಪ್ರೇ ಮಾಡ್ತಾನೆ ಇರ್ತೀವಿ. ಎಲ್ಲದನ್ನು ತಯಾರು ಮಾಡ್ಕೊಳ್ತೀರಿ? ಎಲ್ಲದಕ್ಕೂ ಮಾಡ್ಕೊಂತೀವಿ ಸರ್. ಈಗ ಬೇರೆ ರೈತರಿಗೆ ಜೈವಿಕ ಔಷಧಿಗಳು ಏನಾದ್ರೂ ನಿಮ್ಮಲ್ಲಿ ಮಾರಾಟಕ್ಕೆ ಅವಕಾಶ ಇದೆಯಾ? ಇಲ್ಲ ಸರ್, ಮಾರಾಟಕ್ಕೆ ಏನು ಕೊಟ್ಟಿಲ್ಲ. ಕೆಲವೊಬ್ರು ಅಪೇಕ್ಷೆ ಪಟ್ಟು ನಮ್ಮಲ್ಲಿ ಜಗಳೂರಲ್ಲಿ ಒಬ್ರು ನಮ್ಮ ಫ್ರೆಂಡ್ ಪಪ್ಪಾಯಿಗೆ ಸ್ವಲ್ಪ ವೈರಸ್ ಇತ್ತು ಸರ್, ನಮ್ದು ಹುಳಿ ಮಜ್ಜಿಗೆ ಸ್ಟಾಕು ಒಂದು ಸುಮಾರು ಒಂದೂವರೆ ವರ್ಷದ ಸರ್, ಒಂದು 40 ಲೀಟರ್ 60 ಲೀಟರ್ ಇರ್ಬೋದು ಎಕ್ಸ್ಟ್ರಾ ಐತೆ, ನೀನು ಅದು ಇರೋದಕ್ಕಷ್ಟೇ ಸ್ಪ್ರೇ ಮಾಡಿ ನೋಡು ಅಂತ ಕಳಿಸಿದ್ದೆ ಒಂದು 2 ಬಾಟ್ಲು 4 ಲೀಟರ್ ಹುಳಿಮಜ್ಜಿಗೆ. ಅಷ್ಟೇನಾ? ಹುಳಿಮಜ್ಜಿಗೆ ಅಷ್ಟೇ, ಹುಳಿಮಜ್ಜಿಗೆ ಆಮೇಲೆ ಇದ್ರದ್ದು ಸರ್ ನಿಂಬೆಹಣ್ಣು ಕೋಳಿ ಮೊಟ್ಟೆದು ಒಂದು ದ್ರಾವಣ ಮಾಡಿದ್ವಿ, ಅದನ್ನು ಒಂದು 40 ml ಇಷ್ಟೇ ಹಾಕ್ಬೇಕಿದ್ನ ಅಂತೇಳಿ ಅದನ್ನೆಲ್ಲ ಅಷ್ಟು ಒಟ್ಟಿಗೆ ಮಿಕ್ಸ್ ಮಾಡಿ ಕಳಿಸಿದ್ವಿ. ಅದು ನಾವು ಸ್ವಲ್ಪ ತಪ್ಪು ಮಾಡಿ ಕಳಿಸಿದ್ವಿ ಸರ್, ಮಿಕ್ಸ್ ಮಾಡಿದ್ರೆ ಸಪ್ರೇಟ್ ಕಳ್ಸಕ್ಕಿತ್ತು. ನಾವೇನ್ ಮಿಕ್ಸ್ ಮಾಡಿವೋ ಅದೆಲ್ಲ ಸ್ಟೆಪ್ ಸ್ಟೆಪ್ ಆಗಿತ್ತು ಒಳಗಡೆ ಬಾಟ್ಲಿ ಒಳಗಡೆ. ಆಮೇಲೆ ಅದನ್ನ ಚೆನ್ನಾಗಿ ಸ್ವಲ್ಪ ಹಿಂಗೆ ಅಲ್ಲಾಡಿಸಿ ಕ್ಲೀನಾಗಿ ಸ್ಪ್ರೇ ಮಾಡ್ಕೊಳಪ್ಪ ಅಂತೇಳಿ ಒಂದು 50% ಸ್ವಲ್ಪ ಕಂಟ್ರೋಲ್ ಆಗೈತೆ ಅಂತ ಹೇಳಿದೆ ಸರ್. ಒಟ್ಟಾರೆ ಕೆಲಸ ಮಾಡಿದೆ ಮಾಡಿದೆ ಮಾಡಿದೆ ಸರ್. ಈಗೆಲ್ಲ ನೀವು ಸಾಕಷ್ಟು ಕಷ್ಟಪಟ್ಟು ಮಾಡ್ತಿರಪ್ಪ, ಈಗ ಬೆಳಿತಿರ ತರಕಾರಿಗಳನ್ನ. ಹ್ಞೂ ಸರ್. ಅಂದ್ರೆ ಅದಕ್ಕೆ ತಕ್ಕಂತೆ ನಿಮಗೆ ರೇಟ್ ಸಿಗುತ್ತಾ? ಈಗ ಅದೊಂದೇ ಬಂದಿರೋ ಸರ್ ಸಮಸ್ಯೆ, ನಮ್ಮ ಸಾವಯವ ಕೃಷಿಗೆ ರೈತರು ಯಾಕೆ ಬರ್ತಾ ಇಲ್ಲ ಅಂದ್ರೆ, ಸಾವಯವದಾಗ ಬೆಳೆದು ಔಷಧಿ ಹೊಡೆದವನು 5 ಕ್ವಿಂಟಲ್ ಬೆಳೆತಾಗ 20 ಕ್ವಿಂಟಲ್ ಬೆಳೆದಾನೆ, ನಾವೀಗ 5 ಕ್ವಿಂಟಲ್ ಬೆಳೆತಾಗ 10 ಕ್ವಿಂಟಲ್ ಬೆಳೆದಿರ್ತೀವಿ. 10 ಕ್ವಿಂಟಲ್ 20 ಕ್ವಿಂಟಲ್ ಕಂಪೇರ್ ಮಾಡಿದ್ರೆ ನಮ್ಮ ರೇಟಿಗೆ ಅವನೇ ಮಾರ್ತಾನಲ್ಲ ಅಂತ ಒಂದು ಕೆಲವೊಬ್ಬರು ರೈತರು ಅವ್ರ ಮನೋಭಾವ ತಿಳ್ಕೊಂಡು ಕೆಲವೊಬ್ರು ಸ್ವಲ್ಪ ಹಿಂಜರಿತಿದ್ದಾರೆ. ಇಲ್ಲ, ಹಿಂಜರಿಯಕ್ಕೆ ಬಿಡಬಾರ್ದು, ನಮ್ದು ಈ ಗ್ರೂಪ್ ಮಾಡಿವಿ ಅಂತ ನಾವು ಈಗ ನೆಕ್ಸ್ಟ್ ಮತ್ತೆ ರೆಡಿ ಮಾಡಕ್ಕೆ ಅಂತ ದಿವಸ. ಈಗ ಅವ್ರದ್ದು ಎಷ್ಟು ಇಳುವರಿ ಬಂದ್ರು ಗುಣಮಟ್ಟ ಇರಲ್ಲ? ಗುಣಮಟ್ಟ ಇರಲ್ಲ ಸರ್. ಈಗ ನಿಮ್ಮ ಸಾವಯವ ಕೃಷಿಯಲ್ಲಿ ಒಳ್ಳೆ ಗುಣಮಟ್ಟ ಇರುತ್ತೆ? ಹೌದು ಸರ್. ದೇವಿಕೆರೆ ಕೃಷಿದಣರ್ ಅಂತದಾರ ಸರ್, ಈ ಕೆಲವರು ಇಂಜಿನಿಯರ್ಗಳಿಗೂ ಡಾಕ್ಟರ್ಗಳಿಗೂ ಅವ್ರ ಜಮೀನಿನ ಸೊಪ್ಪು ತರಕಾರಿ ಅವರು ಕಳಿಸ್ತಾರೆ, ಅವರು ಸಾವಯವ ಸಹಜ ಕೃಷಿ ಮಾಡ್ತಾರೆ ಅವರು. ನನ್ನಿಂದ ಏನಾದ್ರೂ ಬೇಕಾದ್ರೆ ನನಗೆ ಒಂದು ಫೋನ್ ಮಾಡಿ ಇಂಥ ಬಸ್ಸಿಗೆ ಇಷ್ಟು ಕೆ ಜಿ ವಾರಕ್ಕೆ ನಮ್ಗೆ ಇಂಥ ದಿನಕ್ಕೆ ಬೇಕು ಅಂತೇಳಿ ಮೊದಲೇ ಹೇಳ್ತಾರೆ ಸರ್ ಅವರಿಗೆ. ಅವರು 30 ರೂಪಾಯಿ ರೇಟ್ ಸರ್, ಈಗ ಟೊಮೆಟೊ 5 ರೂಪಾಯಿ ಇದ್ರು ನಮ್ಗೆ 30 ಕೊಡೋದು, ಆ ರೀತಿ ಒಂದು ಕಮಿಟ್ಮೆಂಟ್ ಇದೆ ಸರ್. ಈಗ ಬೆಂಡೆಕಾಯಿ, ಸೌತೆಕಾಯಿ, ಹೀರೆಕಾಯಿ, ಬೀಟ್ರೂಟ್ ಇವೆಲ್ಲ ಏನೇನ್ ರೇಟ್ ಸಿಗುತ್ತೆ ನಿಮ್ಗೆ? ಈಗ ಫಿಕ್ಸ್ಡ್ ರೇಟ್ ಹೇಳ್ಬಿಟ್ಟು ಸರ್. ಏನ್ ಫಿಕ್ಸ್ ಮಾಡಿದ್ರೆ ರೇಟ್? 30 ರೂಪಾಯಿ ಫಿಕ್ಸ್ ರೇಟ್ ಕೊಟ್ಟಿವಿ ಸರ್. ಯಾವುದೇ ತರಕಾರಿ? ಯಾವುದೇ ತರಕಾರಿ ಇಲ್ಲಿ ಹೊರಗಡೆ ನಮ್ಮಿಂದ ತಗೊಂಡೋಗಿ ಮಾರಾರಿಗೆ ನಾವು ಮಾರೋದು 40 ರೂಪಾಯಿ ಸರ್. ನಾವೇ ಈಗ ಸಂತೆ ಮಾಡಕ್ ಹೋದ್ರೆ 40 ರೂಪಾಯಿ. ಈಗ ಬೆಂಡೆಕಾಯಿನ ಸಂತೆಯಲ್ಲಿ ಕೇಳಕ್ಕೋದ್ರೆ 60 ರೂಪಾಯಿ ಕೆಜಿ ಹೇಳ್ತಾರೆ, 80 ರೂಪಾಯಿ ಹೇಳ್ತಾರೆ ಸರ್. ಮತ್ತೆ ನೀವ್ಯಾ ಕಡಿಮೆ ರೇಟಿಗೆ ಕೊಡ್ತೀರ? ಈಗ ರಾಸಾಯನಿಕ ಬೆಳೆದದ್ದೇ 80 ರೂಪಾಯಿ ಇರುತ್ತಲ್ವಾ? ಈಗ ನಮ್ದೊಂದು ಗ್ರೂಪ್ ಇತ್ತು ಸರ್, ಅದು ಹಂಗಿದ್ದಾಗ ನಾವೇನು ತೀರ್ಮಾನ ಮಾಡಿದ್ವಿ, ಇಲ್ಲ ನಾವು ಈಗ ಸಾವಯವ ಸಂತೆ ಮಾಡಿ ಏನಾದ್ರು ಒಂದು ಮಟ್ಟದಲ್ಲಿ ಬೆಳಿಬೇಕಂದ್ರೆ ಸದ್ಯಕ್ಕೆ ಈ ಒಂದು ನಿಗದಿತ ರೇಟ್ ಅಂತೇಳಿ ಮಾಡಿಕೊಂಡು ಮಾಡೋಣ ಅಂತ ಮುಂದುವರೆದಿಸ್ ಅಲ್ಲಿ ತನಕ ನಡೆಸಿದ್ವಿ. ಆಮೇಲೆ ಸ್ವಲ್ಪ ಕೆಲವು ರೈತರು ಉಳಿದದ್ನ ವಾಪಸ್ ತಗೊಂಡೋಗಕ್ ಬೇಜಾರಾಗಿ ಅವರು ಬರೋದ್ ಬಿಟ್ರು. ನಾವೊಂದು ಇಬ್ಬಳರು ಮೂವರು ಉಳ್ಕೊಂಡ್ವಿ, ಅವ್ರಿಗೂ ಸ್ವಲ್ಪ ಏನೋ ಒಂದು ಬೇರೆ ಬೇರೆ ಸಮಸ್ಯೆ ಅದು, ಅವರು ಮಾಡೋದ್ ಕೈ ಬಿಟ್ರು. ನಾವೇನು ಬಿಡ್ಲಿಲ್ಲ ಸರ್, ನಾವು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾಡಿ, ಇಲ್ಲಿ ಯಾರು ಕೇಳ್ತಾರ ಕೇಳಿದ್ರೆ ಉಳಿದ್ ಇಲ್ಲಿ ಲೋಕಲ್ ಮಾರಾರಿಗೆ ಆಗಲಿ ಕೊಟ್ಟು ಖಾಲಿ ಮಾಡ್ತೀವಿ. ಈಗ ನಿಮ್ಮೂರು ಎಷ್ಟು ಮನೆ ಗ್ರಾಮ? ನಮ್ಮೂರು 100 ಮನೆ ಗ್ರಾಮ. ಈಗ ನಿಮ್ಮೂರಲ್ಲಿ ಎಲ್ಲ ತಗೊಳಲ್ವಾ? ನಿಮ್ಮನ್ನ ನೋಡಿರ್ತಾರೆ ಸಾವಯವ ಕೃಷಿಯಲ್ಲಿ ಒಳ್ಳೆ ಉತ್ತಮವಾದ ಒಂದು ತರಕಾರಿಗಳನ್ನ ಬೆಳೆದೇ ಇರ್ತಾರೆ. ಹೌದು ಸರ್. ತಗೊಳಲ್ಲ ಜನ ಅಲ್ಲಿ? ಇಲ್ಲ ಸರ್, ಅಲ್ಲೆಲ್ಲ ಅವರು ಈಗ ಅವ್ರು ತಿನ್ನೋದೇ ಜಾಸ್ತಿ ಮುಳುಗಾಯಿ, ಹೆಚ್ಚಿನ ಬೀಟ್ರೂಟ್ ಆತರ ತರಕಾರಿ ತಿನ್ನರಲ್ಲ ಸರ್. ಈಗ ನೀವು ಬೇರೆ ಒಂದು ಈಗ ರೈತ ಉತ್ಪಾದಕರ ಕಂಪನಿಗಳೆಲ್ಲ ಬಂದವಪ್ಪ? ಹೌದು ಸರ್, ಎಲ್ಲ ಕಡೆಗೆ ಆಗಿದಾವೆ. ಆತರ ಕಂಪನಿಗಳಲ್ಲಿ ನೀವು ಒಪ್ಪಂದ ಮಾಡಿಕೊಂಡು ಆ ಕಂಪನಿ ಮುಖಾಂತರ ಏನಾದ್ರೂ ಮಾರಾಟ ಮಾಡಕ್ ಅವಕಾಶ ಇದೆಯಾ ನಿಮ್ಮ ಸಾವಯವ ಕೃಷಿ ಉತ್ಪನ್ನಗಳನ್ನ? ಸಾವಯವ ಕೃಷಿ ಉತ್ಪನ್ನಗಳಿಗೆ ಮಾರಾಟಕ್ಕೆ ಅವಕಾಶ ಇದೆ ಸರ್, ಸಿರಿಧಾನ್ಯಕ್ಕೆ ಮಾಡಿದ್ದಾರೆ. ಆಮೇಲೆ ಈಗ ನಮ್ದು ಬಿದರಿಕೆರೆಗೆ ನಮ್ ತಳವಳು ಇದ್ರದ್ದೊಂದು ರೈತ ಉತ್ಪಾದಕರ ಆಗಿದೆ ಆಗಿದೆ ಸರ್, ಅದಕ್ಕೂ ನಾವು ಶೇರ್ದಾರ ಅದೀವಿ. ನಮ್ದು ಅತಿ ಹೆಚ್ಚಿನ ಜಮೀನ್ ಇಲ್ಲ ಸರ್, ಇರೋದ್ರಾಗೆ ಬೆಳಿಬೇಕು, ಹಂಗಾಗಿ ನಾವು ಯಾವ್ದಕ್ಕೂ ಒಟ್ಟು ಶೇರ್ ಹಾಕಿ ಇಟ್ಕೊಂಡಿವಿ ಸರ್, ಹಂಗೆ ಏನಾದ್ರು ಮುಂದೆ ಅನುಕೂಲ ಆದಾಗ ಕೊಡೋದು, ಬೆಳೆದಾಗ ಮಾರೋಣಂತ. ಮತ್ತೆ ಈಗೆಲ್ಲ ಸಾಕಷ್ಟು ಈಗ ಸಾವಯವ ಕೃಷಿ ಮಾಡ್ಬೇಕಂತಂದ್ರೆ ಹೈನುಗಾರಿಕೆ ಮಾಡಿದೀವಿ ಅಂತ ಹೇಳಿದ್ರೆ ಎಷ್ಟು ಹೊಸ ಸಾಕಾಣಿಕೆ ಮಾಡಿದ್ರ ಸರ್? ಈಗ ಒಟ್ಟು 11 ಇದೆ. ಹೈನುಗಾರಿಕೆಯಲ್ಲಿ ನಿಮ್ಗೆ ಎಷ್ಟು ಆದಾಯ ಬರುತ್ತೆ? ಅದು ನಮಗೆ ಪರ್ ಡೇ ಒಂದು 600-800 ಬರುತ್ತೆ ಸರ್. ಯಾವ್ದ್ರಲ್ಲಿ ಆದಾಯ ಜಾಸ್ತಿ ಕಾಣ್ತಾ ಇದ್ರ ನೀವು, ಹಾಲಲ್ಲಿ ಕಾಣ್ತಾ ಇದ್ರ ಅಥವಾ ಏನು ಈಗ ಗಂಜಲು ಸಗಣಿ ಇದರಿಂದ ಆದಾಯ ಕಾಣ್ತಾ ಇದ್ರ? ಈಗ ಒಟ್ಟು ಟೋಟಲ್ ಈಗ ನಾವು ಏನು ಗೋ ಆಧಾರಿತ ಅಂತೀವಲ್ಲ ಸರ್, ಅದಷ್ಟು ನಮ್ಗೆ ಆದಾಯನೇ ಸರ್, ಅದರಿಂದ ವೇಸ್ಟ್ ಅನ್ನೋದು ಏನೂ ಇಲ್ಲ. ಒಂದು ಸಗಣಿ ಹಾಕಿದ್ರು ಲಾಭ, ಗೋತ ಒಯ್ದ್ರು ಲಾಭ, ಅದರಿಂದ ಕರು ಹಾಕಿದ್ರು ಲಾಭ, ಹಾಲು ಮಾರಿದ್ರು ಲಾಭ. ಆದ್ರೆ ನಾವು ಅತಿ ಹೆಚ್ಚಿಂದ ಅಪೇಕ್ಷೆ ಪಡಬಾರ್ದು ಸರ್. ಏ ಒಂದು 50 ಲೀಟರ್ ಹಾಲು ಕರೆಯತ್ತರನ, ಅದು 50 ಲೀಟರ್ ಹಾಲು ಕುಡಿಯೋದು ಒಂದೇ ಸುಮ್ಮನೆ ಇರೋದೊಂದೇ, ಗುಣಮಟ್ಟ ಇರಲ್ಲ ಸರ್, ಕ್ವಾಲಿಟಿ ಅದ್ರದ್ದು ಏನು ಅಂಶನೇ ಇರಲ್ಲ. ಈಗ ದೇಶೀಯ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ ಉತ್ತಮವಾದ ಒಂದು ಗುಣಮಟ್ಟದ ಹಾಲು ಸಿಗುತ್ತಲ್ವಾ? ಹೌದು ಸರ್. ಈಗ ಗಿರ್ ತಳಿ ಇದೆ, ನಾನಾ ರೀತಿ ತಳಿಗಳದಾವೆ. ಹೌದು ಸರ್, ಇದೆ. ಈಗ ಆ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಿದ್ರೆ? ಮಾಡಿದ್ವಿ ಸರ್, ಅದನ್ನ ಈಗ ಮಾಡ್ಬೇಕಂತಾನೆ ದೊಡ್ಡದಾಗ ಮಾಡಿದ್ವಿ ಸರ್ ಪ್ಲಾನ್. ಈಗ ಸದ್ಯಕ್ಕೆ ಏನು ಬೇಡ, ಈಗ ಇರೋದ್ ಮಾಡೋಣ ಅಂತ ಈಗ ಹಂಗೆ ಈಗ ನಮ್ಮ ಹತ್ರ ಇರೋ ನಾಟಿ ಹಸುನೇ ಸಾಕೊಂಡಿದ್ವಿ ಸರ್, ಅದರಿಂದಾನೆ ಓರಿಗಳು ಬಂದ್ವು, ಅವೇ ಓರಿನ ಬೇಸಾಯ ಹೊಡಿತಿದ್ವಿ. ಈಗ ತೋಳ್ನು ಕಟ್ಕೊಂಡಿದ್ರ ಎಲ್ಲ ಇದೆ ಸರ್. ಈಗ ನಿಮ್ಮಲ್ಲಿ ಕಡಿಮೆ ಜಮೀನ್ ಇದೆ ಅಂತ ಹೇಳಿದ್ರ, ಈಗ ಅಷ್ಟು ಉಳುಮೆ ಮಾಡ್ತೀರ ನೀವು ಎತ್ತಿನ ಬೇಸಾಯ? ಹೌದು ಸರ್, ಎತ್ತನೆಗೆ ಮಾಡ್ತೀವಿ. ಫ್ರೀ ಇದ್ದಾಗ ಬೇರೆ ಬಾಡಿಗೆ ಹೋಗೋದು ಇಂಥದ್ದು ಮಾಡ್ತೀರ? ನಾವು ಹೋಗಲ್ಲ ಸರ್, ಅವ್ರು ಬೇರೆ ಬೇಕು ಅಂದ್ರಿಗೆ ನೋಡ್ಕೊಂಡು ಹೋಗ್ರಿ ಅಂತ ಕಳಿಸ್ತೀವಿ. ಬಾಡಿಗೆ ಕೊಡ್ತೀರಾ? ಅವ್ರು ಕೊಟ್ರು ಹಂಗೆ ಸರ್, ಕೊಡ್ಲಿದ್ರೆ ಒಂದ್ ಯಾವ್ದಾದ್ರು ಮೇವ್ ಬೆಳೆದಿರ್ತಾರೆ, ಇದನ್ನ ನಿಂದ ಇಷ್ಟು ಮೇವ್ ಹಾಕೊಂಬಿಡಪ್ಪ ಅಂತ ಕೊಡ್ತಾರೆ. ಈಗ ಒಂದಿನ ನೀವು ಬಾಡಿಗೆ ಕಳಿಸ್ಬೇಕಂದ್ರೆ ಎತ್ತುಗಳು ಎಷ್ಟು ಕೊಡ್ತಾರೆ ನಿಮ್ಮ ಕಡೆ ಹಣ ಮಾಡಿದರೆ? ಒಂದಿನ ಹೊಡ್ಕೊಂಡು ಹೋದ್ರೆ 1.5 ಸಾವಿರ, ಈ ಬಿತ್ತ ಸೀಸನ್ 1.5 ಸಾವಿರ, ಬಾಕಿ ಟೈಮಲ್ಲಿ 1200. ಈಗ ನಿಮ್ಮ ಒಂದು ಜಮೀನಲ್ಲಿ ಏನೇನು ಎತ್ತುಗಳ ಬೇಸಾಯ ಕ್ರಮಗಳು ಮಾಡ್ತಾ ಇದ್ದೀರಾ? ಬೇಸಾಯ ಎತ್ತಿಂದೇ ಸಂಪೂರ್ಣ ಎತ್ತಿಂದ್ರೆ ಇರುತ್ತೆ ಸರ್. ಏನೇನು ಮಾಡ್ತೀರಾ? ಕಬ್ಬು ನೇಗಿಲು ಇಂಥವೆಲ್ಲ ಹೊಡಿತಾ ಇದ್ರ? ಕಬ್ಬು ನೇಗಿಲು ಇಲ್ಲ ಸರ್, ಕಬ್ಬು ನೇಗಿಲು ಇತ್ತೀಚಿಗೆ ಬಿಟ್ಟಿವಿ ಸರ್, ಈಗ ಇದೆ ಮನೇಲಿ, ಇನ್ನ ಅದನ್ನ ಯಾರಿಗೂ ಮರಿಲ್ಲ, ಅದನ್ನು ಇಟ್ಟಿವಿ. ಇನ್ನ ನೀವು ಅಂದ್ರೆ ಬೇಸಾಯ ಕ್ರಮ ಅಂತಂದ್ರೆ ಈಗ ಬುಡುಗುಂಟೆ, ಎಡಗುಂಟೆ ಇವನ್ನೆಲ್ಲ ಮಾಡ್ತಾ ಇದ್ದೀವಿ, ನಾವೇ ಮಾಡ್ಕಂತೀವಿ. ಈಗ ನೀವು ನಾಟಿ ಮಾಡ್ಬೇಕಾದ್ರೆ ಸಾಲ ಹೊಡಿಬೇಕಾಗುತ್ತೆ? ಹೌದು ಸರ್. ಅವಾಗೆಲ್ಲ ಮಡಿಕೆ ಸಾಲ, ರೇಷ್ಮೆ ಅದನ್ನೆಲ್ಲ ಮತ್ತೀಗ ಎತ್ತಿನಾಗೆ ಸಾಲ ಹೊಡ್ಕೊಂಡು ಹಚ್ಚಿದೀನಿ ಸರ್. ಒಟ್ಟಾರೀಗ ರೈತ ಅಂದ್ಮೇಲೆ ಎತ್ತಿರ್ಲೇಬೇಕಲ್ವಾ? ಹೌದು ಸರ್, ಎತ್ತಿಲ್ಲ ಅಂದ್ರೆ ಹೆಗಲಿಲ್ಲ ಸರ್. ಹೌದು. ಈಗ ಎಲ್ಲ ನಾವು ಬಾಡಿಗೆ ಕೊಟ್ಟು ಓಡಿಸ್ಬೇಕಂತಂದ್ರೆ ಖರ್ಚು ಜಾಸ್ತಿ ಆಗುತ್ತೆ. 1/2 ಎಕರೆ ಹೊಲ ಒಡೆ ಕರೆದ್ರು ಒಂದಿನದ ಬಾಡಿಗೆ ಕೇಳ್ತಾನೆ ಸರ್. ಹೌದು. ಇಲ್ಲ ಬೇರೆ ಕೆಲಸ ಮಾಡಿಸ್ಕೇಳ್ರಿ ನೀವು, ನಾನು ಒಂದಿನ 1/2 ದಿನಕ್ಕೆ ಬರಲ್ಲ ಅಂತ ಹಿಂಗೆ ಕೇಳ್ತಾರೆ. ಆಮೇಲೆ ನಮ್ ಟೈಮಿಗೆ ಯಾರು ಸಿಗಲ್ಲ, ಅವಾಗ ಸಿಕ್ಕಿಲ್ಲ ಅಂದ್ರೆ ಹೊಲಗಳ ಬೆಳೆ ಕೆಟ್ಟೋಗುತ್ತೆ. ಹೌದು, ಹಂಗಾಗುತ್ತೆ ಸರ್. ಈಗೆಲ್ಲ ಹಳ್ಳಿಗಳಲ್ಲಿ ಎತ್ತುಗಳ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಹೌದು ಸರ್, ಎಲ್ಲ ಟ್ರ್ಯಾಕ್ಟರ್, ಎಲ್ಲ ಮಿಷಿನರೀಸ್. ಈಗ ಪ್ರತಿ ದಿನ ನೀವು ಸಾಕಷ್ಟು ಹಾಲು ಮಾರಾಟ ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ. ಹೌದು ಸರ್. ಒಂದು ದಿನಕ್ಕೆ ಎಷ್ಟು ಲೀಟರ್ ಬರುತ್ತೆ ಹಾಲು? ಒಂದ್ ದಿನಕ್ಕೆ 20 ಲೀಟರ್ ಬರುತ್ತೆ ಸರ್. ಎಲ್ಲಿ ಮಾರಾಟ ಮಾಡ್ತೀರಿ? ಎಲ್ಲ ಟೌನಿಗೆ ಬರುತ್ತೆ, ಜಗಳೂರಿಗೆ ಬರುತ್ತೆ ಸರ್. ಈಗ ಡೈರಿ ಇಂಥವ್ ಹಾಕಲ್ಲ ನೀವು? ಇಲ್ಲ ಸರ್, ನಾವು ಡೈರಿಗೆ ಹಾಕ್ತಿದ್ವಿ ಸರ್, ನಮ್ಮನೆಯಲ್ಲಿ ಬಹಳ ಟಾರ್ಚರ್ ಸರ್. ಈಗ ಡೈರಿಗೆ ಹಾಕ ಒಂದ್ಸರಿ ಹಾಕಿ ಬರಬಾರ್ದು ನೀನು, ಅವ್ರ ಮನೆ ಮನೆಗೆ ಯಾಕೆ ಹೋಗಿ ಕೊಡ್ತೀಯ? ಈಗ 20-25 ವರ್ಷದಿಂದ ಕೊಡ್ತದೆ ಸರ್. ಹೆಚ್ಚು ಲಾಭ ಎಲ್ಲಿ ಕಾಣ್ತೀರ ನೀವು? ಡೈರಿಗೆ ಹಾಕೋದ್ರಿಂದ ಕಾಣ್ತೀರ ಅಥವಾ ಗ್ರಾಹಕರಿಗೆ ಕೊಡೋದ್ರಿಂದ ಕಾಣ್ತೀರ? ಗ್ರಾಹಕರಿಗೆ ಕೊಡೋದ್ರಿಂದ ಲಾಭನೂ ಇದೆ ಸರ್. ನಾವು ನಮ್ಮಲ್ಲಿರೋ ಹಾಲನ್ನ ಅವ್ರಿಗೆ ಕೊಟ್ಟಿರೋದ್ರಿಂದ ನಮಗೆ ಒಂದು ಏನೋ ಒಂದು ಮನಸ್ಸಿಗೆ ನೆಮ್ಮದಿ. ನಮ್ಮಲ್ಲಿರೋ ಹಾಲು, ಈಗ ನಮ್ದು ಜವಾರಿ ಕ್ರಾಸ್ ತಳಿ, ಈಗ ಬೇರೆ ತಗೊಂಡ್ರೆ ಸೊಲ್ಟಿ ಹಾಕಲ ಅವೇ ಆತರ ಜೆರ್ಸಿ ಹಾಕಲ ತಂದು ಕೊಡ್ತಾರೆ. ಎಲ್ಲ ನಮ್ಗೆ ಈಗ ಮೊದ್ಲಿಂದನೂ ಕೊಟ್ಕಂತ ಬಂದಿರ್ತೀವಿ. ಉತ್ತಮ ಗುಣಮಟ್ಟದ ಹಾಲನ್ನ ಒದಿಸ್ತೀವಿ ಅನ್ನೋದು ಸರ್. ಹೌದು, ನನಗ್ ಶ್ರಮ ಆಗುತ್ತೆ. ಒಂಬತ್ತಾದ್ಮೇಲೆ ಅವನ್ನೆಲ್ಲ ತಂದಿದ ಬಾಟ ಮಾಡಕ್ಕಾಗಲ್ಲ. ದನ ಇಲ್ಲದ್ಮೇಲೆ ಬೇಡ. ಈಗ ಹಾಲು ಈ ತರ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡ್ತೀರಾ? ಉತ್ಪನ್ನಗಳು ಏನು ಮಾಡಲ್ಲ ಸರ್. ಯಾಕೆ ಮಾರಾಟ ಮಾಡಲ್ಲ? ಸುಕ್ಕಕ್ಕೆ ಒಳ್ಳೆ ಬೇಡಿಕೆ ಇದೆ, ಈಗ ಬೇಸಿಗೆ ಬಂತಂದ್ರೆ ಈಗ ಮಜ್ಜಿಗೆ ಒಳ್ಳೆ ಬೇಡಿಕೆ ಇರುತ್ತೆ. ಬೇಡಿಕೆ ಇರುತ್ತೆ ಸರ್. ಈಗ ನಮ್ಗೆ ರೆಗ್ಯುಲರ್ ಪೀರಿಯಡ್ ಗೆ ಏನ್ ನಾವು ಹಾಲು ಕಳಿಸ್ತೀವೋ ಅವ್ರು ನಮಗೆ ಫಿಕ್ಸಡ್ ಆಗ್ಬಿಡ್ತಾರೆ. ರಜೆನೂ ಆಗಲ್ಲ, ಹಾಲು ಉಳಿಯಲ್ಲ. ನಮಗೆ ಮನಿಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಂತೀವಿ. ಏನ್ ಫಿಕ್ಸ್ ಮಾಡಿರ ರೇಟ್? ಒಂದ್ ಲೀಟರ್ ನಲವತ್ತು ರೂಪಾಯಿ ಮಾಡಿ ಸರ್. ನಲವತ್ತು ರೂಪಾಯಿ. ಈಗ ಬೇರೆ ಡೈರಿಗೆ ಹಾಕಿದ್ರೆ ಅಷ್ಟೊಂದು ನಿಮಗೆ ರೇಟ್ ಸಿಗಲ್ಲ? ಸಿಗಲ್ಲ ಸರ್. ಪ್ಯಾಟ್ ಜಾಸ್ತಿ ಬಂದ್ರೆ 32, ಕಮ್ಮಿ ಬಂದ್ರೆ 26. ಈಗ ಸಾಕಷ್ಟು ಜನ ಗ್ರಾಹಕರಿಗೆ ನೀವು ಕೊಡ್ತಾ ಇದ್ರೆ ಹಾಲನ್ನ, ಅವ್ರೇನಂತಾರೆ ನಿಮ್ಮ ಒಂದು ಹಸಿನ ಹಾಲು ಗುಣಮಟ್ಟ ಇದೆಯಾ ಅಂತಾರೆ? ನಮ್ಮ ಹಾಲು ಇಲ್ಲ ಅಂದಟ್ಟಿಗೆ ಅವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ ಸರ್. ಯಾಕೆ? ಏ, ನಿಮ್ಮ ಹಾಲು ನಮಗೆ ಅಡ್ಜಸ್ಟ್ ಆಗಿದಾವೆ, ಬೇರೆ ಹಾಲು ನಮಗೆ ಇಷ್ಟನೇ ಬರಲ್ಲ. ಯಾವಾಗ ಈತಪ್ಪ ಈ ದಟ್ಟಿಗೆ ಫಸ್ಟ್ ನೀವು ನಮಗ್ ಕೊಡ್ಬೇಕು ಅಂತ ವಿಚಾರ ಮಾಡ್ತಾರೆ ಸರ್. ಈಗ 10 ಹಸುಗಳನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದೆಲ್ಲ ನಿಮ್ ಕೈಯಲ್ಲಿ ಸಾಧ್ಯ ಆಗುತ್ತಾ? ಮಾಡ್ತದೆ ಸರ್. ಈಗ ಅವಕ್ಕೆಲ್ಲ ಹಸಿರು ಮೇವು ಬೇಕಾಗುತ್ತೆ. ಹಸಿರು ಮೇವು ಸ್ವಲ್ಪ ಒಂದು 10 ಗುಂಟೆ ನೇಪೇರ್ ಹಾಕೊಂಡಿ ಸರ್. ಅದನ್ನ ನೈಟ್ ಮೇವು ಕಟ್ ಮಾಡಾಕ್ತಿವಿ. ಅಗ್ಲತ್ತು ಇಲ್ಲೇ ಮಟನು ಹೊರಗಡೆ ಮೇಯ್ಕೊಂಬರವು, ನಾವೇ ಹೋಗ್ತಿದ್ವಿ ಅಷ್ಟು ತಗೊಂಡು ಹೊರಕ್ಕೆ. ಎಲ್ಲೆಲ್ಲಿ ಮೇಯ್ಕೊಂಬರ್ತೀರಾ? ಸ್ವಲ್ಪ ಈ ಕೆಲವೊಂದು ಎಣ್ಣೆ ಮಾಡಿಸಿ ಸೈಟ್ ಮಾಡಿಬಿಟ್ರೆ ಜಮೀನಲ್ಲಿ ಹುಲ್ಲಿದೆ ಅಂತಲ್ಲಿ ಗುಡ್ಡ ಸೈಡಲ್ಲಿ ಹಳ್ಳದಲ್ಲಿ ಸ್ವಲ್ಪ ತೇವಾಂಶ ಇರೋಂತ ಜಾಗದಾಗ ಮೇವು ಮೇಯ್ಸ್ಕೊಂಡು ಬರ್ತೀವಿ ಸರ್. ಈಗ ಒಣಮೇವು ಇಂತಾವಲ್ಲ, ಯಾವ ರೀತಿ ನೀವು ಒಣಮೇವು ಸ್ಟೋರೇಜ್ ಮಾಡ್ಕೊಂಡು ಸ್ಟಾಕ್ ಮಾಡ್ತೀವಿ ಸರ್? ಸ್ಟಾಕ್ ಮಾಡ್ತೀರಾ? ರಾಗಿ ಹುಲ್ಲು, ಮೆಕ್ಕೆಜೋಳದ ರೌದಿ, ಶೇಂಗಾ ಹುಬ್ಲು, ಇಂಥವೆಲ್ಲ ಏನ್ ಸಿಗುತ್ತೋ ನಮ್ಮ ಅನುಕೂಲ ತಕ್ಕನ ರೇಟ್ ಯಾವಾರ ಅನುಕೂಲ ಆಗಂತವಿದ್ರೆ ಅವನ್ನ ಪರ್ಚೇಸ್ ಮಾಡ್ಕೊಂಡು ಬಣವೆ ಹಾಕ್ತೀವಿ. ಅಂದ್ರೆ ಕೊಂಡ್ಕೊಂಡ್ಬರ್ತೀರಾ ನೀವು? ಹೌದು ಸರ್. ಈಗ ನಿಮ್ಮ ಜಮೀನಲ್ಲೇ ಎಲ್ಲದೂ ಬೆಳೆಯಕ್ಕಾಗಲ್ಲ? ಇಲ್ಲ ಸರ್. ಒಟ್ಟಾರೆ ಈಗ ಸಾಕಷ್ಟು ಸಾವಯವ ಕೃಷಿ ಅಳವಡಿಸಿಕೊಂಡು ತರಕಾರಿಗಳನ್ನ ಬೆಳೀತಾ ಇದ್ರ, ಜೊತೆಗೆ ಈ ಒಂದು ಹಸು ಸಾಕಾಣಿಕೆ ಮಾಡ್ತಾ ಇದ್ರ, ಏನನ್ಸುತ್ತೆ ನಿಮ್ಗೆ ಈ ಒಂದು ಕೃಷಿ ಬದುಕು? ಕೃಷಿ ಬದುಕು ನೆಮ್ಮದಿ ಇದೆ. ಯಾವ ರೀತಿ ನೆಮ್ಮದಿ ಕಂಡಿದ್ರಾ? ಯಾವ ರೀತಿ ಅಂದ್ರೆ ಈಗ ಯಾರ ಹತ್ರ ಹೋಗಿ ಕೇಳಂಗಿಲ್ಲ. ನಮ್ ಕೆಲಸ, ನಮ್ ಜಮೀನು, ನಮ್ ಹೊಲ, ನಮ್ ದನಗಳು. ಎಷ್ಟು ಜನ ಇದ್ರೆ ನಿಮ್ಮ ಮನೆಯಲ್ಲಿ ಕೃಷಿ ಕೆಲಸ ಮಾಡಂತವ್ರು? ಕೃಷಿ ಕೆಲಸ ಮಾಡಂತರು ತಂದೆ ತಾಯಿ ಸ್ವಲ್ಪ ಅಲೆ ವಯಸ್ಸಾಗಿದೆ, ಮಾಡ್ತಾರೆ ಸರ್. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತಾರೆ. ನಮ್ ತಂದೆಯವ್ರು ಒಂದು 3 ದೊಡ್ಡ ಆಕಳುಗಳು ಇಟ್ಕೊಂಡೋಗಿ ಮೇಯ್ಸ್ಕೊಂಬರೋರು. ನಮ್ಮ ಅಮ್ಮರು ನಮ್ ತರಕಾರಿ ಕಳೆ ತೆಗೆಯೋದು. ಈಗ ಯಾರು ಅರ್ಜೆಂಟ್ ಫೋನ್ ಮಾಡಿದ್ರೆ ಹಿಂಗ್ ತರಕಾರಿಗೆ ಬೇಕಂತ ಕೇಳಿದ್ರೆ ಅವ್ರು ಯಾರದು ರೆಡಿ ಮಾಡಿಡೋದು, ಆ ತರದೆಲ್ಲ ಮಾಡ್ತಾರೆ. ನಿಮ್ಮ ಮನೆಯವರು? ನಮ್ಮ ಮನೆಯವರು ಅವರು ಜಮೀನ್ ಕೆಲಸ ಮಾಡ್ತಾರೆ. ಕೃಷಿ ಕೆಲಸಕ್ಕೆ ಸಹಕಾರ ಕೊಡ್ತಾರೆ? ಕೊಡ್ತಾರೆ. ಈಗ ನಿಮ್ಮ ಮಕ್ಕಳು? ಮಕ್ಕಳು ಅವ್ರು ಓದ್ಕಿಂತಾನೆ ಸ್ಕೂಲ್ ಮುಗಿದ ತಕ್ಷಣ ಒಳ್ಳೆ ಏನಾರ ಇದ್ರೆ ಮಾಡೋದು, ಮತ್ತೆ ಬೆಳಿಗ್ಗೆ ಮತ್ತೆ ಸ್ಕೂಲ್ ರೆಡಿ ಆಗೋದು, ರಜೆ ಇದ್ದಿನ ದನಗಳು ಮೇಯ್ಸೋದು, ಅದೆಲ್ಲ ಮಾಡ್ತಾರೆ ಸರ್. ಈಗ ಈ ವರ್ಷ ಎಲ್ಲ ಚೆನ್ನಾಗಿ ಮಳೆ ಬಂತು. ಹೌದು ಸರ್. ಸ್ವಲ್ಪ ಮಳೆ ಜಾಸ್ತಿ ಆಗಿ ಬೆಳೆ ಸ್ವಲ್ಪ ಇಳುವರಿ ಕಡಿಮೆ ಆದ್ರು ಸರ್, ಆದ್ರೂ ಏನ್ ಬೇಜಾರಿಲ್ಲ. ಯಾಕೆ ನಾವೇನು ಖರ್ಚು ಮಾಡಿಲ್ಲ ಸರ್, ಹೊರಗಿಂದ ಏನು ತಂದು ಹಾಕಂಗಿಲ್ಲ. ಬೀಜಕ್ಕೊಂದು ಬಂಡವಾಳ ಹಾಕ್ತಿವಿ, ಇನ್ನು ಉಳ್ಕಿದ ಕೆಲಸ ಮಿಕ್ಕಿದ ಕೆಲಸ ನಾವೇ ಮಾಡ್ಕಂತೀವಿ. ಇನ್ನು ಅದರಿಂದ ಲಾಸ್ ಆಗಂತದ್ದು ಏನೂ ಇಲ್ಲ. ಈಗ ಸಾಕಷ್ಟು ಮಳೆ ಆಯ್ತು, ಭೂಮಿಯಲ್ಲಿ ನೀರಾಯ್ತು. ಹೌದು ಸರ್. ಈಗ ಮುಂದೆ ಇನ್ನೂ ಚೆನ್ನಾಗಿ ಬೆಳಕಬಹುದು ಅಂತ ಒಂದು ಮನಸ್ಥಿತಿ ನಿಮಗೆ ಬಂತಲ್ವಾ? ಹೌದೌದು ಸರ್. ಒಳ್ಳೇದು ಪ್ರಭುದೇವರೇ. ಇಲ್ಲೇ ತನಕ ಈ ಒಂದು ಸಾವಯವ ಕೃಷಿಯಲ್ಲಿ ಈ ಒಂದು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಸಾವಯವ ಪದ್ಧತಿಯಲ್ಲಿ ತರಕಾರಿ ಕೃಷಿಯ ಅನುಭವಗಳ ಕುರಿತು ಜಗಳೂರು ತಾಲೂಕು ಮಳಮ್ಮನಹಳ್ಳಿಯ ಕೃಷಿಕ ಜಿಎಚ್ ಪ್ರಭುದೇವ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಏನಮ್ಮ, ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ. ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸೋದ್ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೋನಾಕ್ಸೈಡ್, ಲೆಡ್, ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ. ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಕಡಲೆಕಾಳು ಆವರೇಜ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,563 ರಿಂದ ಗರಿಷ್ಠ 4,596 ರೂಪಾಯಿಗಳು. ಹರಳು ಬೀಜ 6,569 to 6,782 ರೂಪಾಯಿಗಳು, ಅಲಸಂದೆ 6,589 to 7,012 ರೂಪಾಯಿಗಳು, ನೆಲಗಡಲೆ ಅಂದರೆ ಶೇಂಗಾ ನಾಟಿ 4,929 to 8,189 ರೂಪಾಯಿಗಳು, ಹುರುಳಿಕಾಳು 3,769 to 5,729 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2,061 to 2,176 ರೂಪಾಯಿಗಳು, ರಾಗಿ ಹೈಬ್ರಿಡ್ 2,836 to 2,369 ರೂಪಾಯಿಗಳು, ಹೈಬ್ರಿಡ್ ಸೂರ್ಯಕಾಂತಿ 4,890 to 6,950 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯ ಧಾರಣೆಗಳು ಈ ರೀತಿವೆ. ಅಡಿಕೆ ಆಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 46,119 to 46,119 ಗರಿಷ್ಠ 46,529 ರೂಪಾಯಿಗಳು. ಅಡಿಕೆ ಬೆಟ್ಟೆ ಪ್ರತಿ ಕ್ವಿಂಟಾಲ್ಗೆ 35,129 to 35,579 ರೂಪಾಯಿಗಳು. ಅಡಿಕೆ ಕೆಂಪುಗೋಟು 30,100 to 30,500. ಅಡಿಕೆ ರಾಶಿ 45,639 to 46,069 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಇಡೀ 3,755 to 4,586 ರೂಪಾಯಿಗಳು. ಧನಿಯಾ ಅಥವಾ ಕೊತ್ತಂಬರಿ ಬೀಜ ಕನಿಷ್ಠ ಮತ್ತು ಗರಿಷ್ಠ 7,786 ರೂಪಾಯಿಗಳು. ನೆಲಗಡಲೆ ನಾಟಿ 5,319 to 7,669 ರೂಪಾಯಿಗಳು. ಹುರುಳಿಕಾಳು 4,172 to 5,960 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1,907 to 2,290 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ 5,600 to 5,820 ರೂಪಾಯಿಗಳು. ತೊಗರಿ ಕನಿಷ್ಠ ಮತ್ತು ಗರಿಷ್ಠ 5,151 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿವೆ. ಕಡಲೆಕಾಳು ಕನಿಷ್ಠ 4,329 ಗರಿಷ್ಠ 4,509 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೆಜ್ಜೆ 3,169 to 8,626 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ 1,800 to 2,199 ರೂಪಾಯಿಗಳು. ಸೂರ್ಯಕಾಂತಿ 3,900 to 5,755 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿವೆ. ಅಲಸಂದೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,000 to ಗರಿಷ್ಠ 3,500. ಸೇಬು 6,000 to 8,000 ರೂಪಾಯಿಗಳು. ಬದುಕುಂಬಳಕಾಯಿ 1,000 to 1,400. ಬಾಳೆಹಣ್ಣು ಏಲಕ್ಕಿ ಬಾಳೆ 4,000 to 4,500. ಪಚ್ಚಬಾಳೆ 1,700 to 2,500. ಹುರುಳಿಕಾಯಿ 3,000 to 3,600. ಇನ್ನು ಬೀಟ್ರೋಟ್ ಪ್ರತಿ ಕ್ವಿಂಟಾಲ್ಗೆ 1,000 to 1,500. ಆಗಲಕಾಯಿ 2,500 to 3,000 ರೂಪಾಯಿಗಳು. ಸೋರೆಕಾಯಿ 1,000 to 1,500. ಬದನೆಕಾಯಿ 1,000 to 1,500. ಗೋರಿಕಾಯಿ 3,500 to 4,000 ರೂಪಾಯಿಗಳು. ಎಲೆಕೋಸು 300 to 500. ದಪ್ಪಮೆಣಸಿನಕಾಯಿ 15,000 to 18,000 ರೂಪಾಯಿಗಳು. ಕ್ಯಾರೆಟ್ 1,400 to 2,000 ರೂಪಾಯಿಗಳು. ಹೂಕೋಸು 1,200 to 1,600. ಸಪೋಟ 1,600 to 2,200. ಸೌತೆಕಾಯಿ 1,400 to 1,600. ನುಗ್ಗೆಕಾಯಿ 8,000 to 9,000 ರೂಪಾಯಿಗಳು. ಬೆಳ್ಳುಳ್ಳಿ 3,000 to 6,000 ರೂಪಾಯಿಗಳು. ದ್ರಾಕ್ಷಿ 3,000 to 4,000 ರೂಪಾಯಿಗಳು. ಅವರೆಕಾಯಿ 1,800 to 2,200. ಹಸಿಮೆಣಸಿನಕಾಯಿ 1,800 to 3,500. ಕರ್ಬೂಜ 1,600 to 2,500. ನವಿಲುಕೋಸು 1,500 to 2,000 ರೂಪಾಯಿಗಳು. ಬೆಂಡೆಕಾಯಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,500.